ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೇರು ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ವೀಣಾ ಜಿಎಲ್, ಹಿರಿಯ ವಿಜ್ಞಾನಿಗಳು, ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸ್ನೇಹ ಭಟ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ವೀಣಾ ಜಿಎಲ್ ಅವರು ಗೇರು ಹಣ್ಣಿನ ಮೌಲ್ಯವರ್ಧನೆ ಈ ವಿಷಯವಾಗಿ ಮಾಹಿತಿಯನ್ನು ನೀಡಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಬೇರೆ ಹಣ್ಣುಗಳಿಗೆ ಇರುವ ಬೇಡಿಕೆಯನ್ನು ಅಥವಾ ಬೆಲೆಯನ್ನು ಹೋಲಿಸಿದರೆ ಗೇರು ಹಣ್ಣಿಗೆ ಅಷ್ಟು ಬೆಲೆ ಅಥವಾ ಬೇಡಿಕೆ ಇಲ್ಲ. ಇದಕ್ಕಿರುವ ಕಾರಣಗಳು ಏನೇನು ಅಂತ ತಿಳಿಸಬಹುದಾ? ಹಾಂ, ತಿಳಿಸ್ಬೋದು ಮ್ಯಾಮ್. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೇರು ಬೆಳೆಯನ್ನು ಸುಮಾರು 16 ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಇದನ್ನು ಪರಿಚಯಿಸಿದಂಥ ಬೆಳೆ. ಇದನ್ನು ಹಾಗೆ ನೋಡೋದಾದರೆ ಈ ಗೇರು ಹಣ್ಣು ಬಹಳ ನೋಡಲು ಆಕರ್ಷಕವಾಗಿದೆ. ಕೆಂಪು ಬಣ್ಣದಿಂದ ಇರುತ್ತೆ, ಹಳದಿ ಬಣ್ಣದ್ದಾಗಿರುತ್ತೆ, ಕೇಸರಿ ಬಣ್ಣದಿಂದ ಕೂಡಿರುತ್ತೆ. ಅದರ ಹಾಗೆ ನೋಡಲು ಬಹಳ ಆಕರ್ಷಕವಾಗಿದೆ. ಆದರೆ ಇದರಲ್ಲಿರುವಂತಹ ಕೆಲವೊಂದು ಅಂಶಗಳಿಂದ ಇದಕ್ಕೆ ಬೇರೆ ಹಣ್ಣುಗಳಿಗೆ ಸಿಗುವಂತಹ ಬೇಡಿಕೆ ಆಗಿರ್ಬೋದು, ಮೌಲ್ಯ ಆಗಿರ್ಬೋದು ಸಿಗ್ತಾ ಇಲ್ಲ. ಆ ಕಾರಣಗಳು ಏನೇನಪ್ಪ ಅಂತಂದರೆ, ಒಂದು, ಗೇರು ಹಣ್ಣು ಬೆಳವಣಿಗೆಯ ಕೊನೆಯ ಹಂತದಲ್ಲಿ ಅದರಲ್ಲಿರುವಂತಹ ಆಬ್ಸಿಷನ್ ಪದರ ಹಠಾತ್ತಾಗಿ ಹೆಚ್ಚಾಗೋದ್ರಿಂದ ಅದು ಏನಾಗುತ್ತೆ, ಹಠಾತ್ತಾಗಿ ಕೆಳಗೆ ಬಿದ್ದೋಗುತ್ತೆ ಮರದಿಂದ. ಹೀಗೆ ಮರದಿಂದ ಕೆಳಗೆ ಬಿದ್ದಂತಹ ಹಣ್ಣು ಬೇಗನೆ ಗಾಯಗೊಳ್ಳುತ್ತೆ. ಯಾಕಂದರೆ ಅದರ ಹಣ್ಣಿನ ಹೊರ ಮೇಲ್ಮೈ ಆಗಿದೆ, ಬಹಳ ತೆಳುವಾಗಿದೆ, ಸೂಕ್ಷ್ಮವಾಗಿದೆ. ಹಾಗಾಗಿ ಮರದಿಂದ ಬಿದ್ದಂತಹ ಹಣ್ಣು ಬೇಗನೆ ಗಾಯಗೊಂಡು ಕೊಳೆಯಲು ಪ್ರಾರಂಭಗೊಳ್ಳುತ್ತೆ. ಇನ್ನು ಗೇರು ಹಣ್ಣುಗಳಿಗೆ ಬೇರೆ ಹಣ್ಣುಗಳನ್ನು ಹೋಲಿಸಿದಾಗ ಗೇರು ಹಣ್ಣಲ್ಲಿ ಕಡಿಮೆ ಸಂಗ್ರಹಿಸಿಡುವಂತಹ ಸಾಮರ್ಥ್ಯ ಇರೋದು, ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಹೈಲಿ ಪೆರಿಷೆಬಲ್ ಅಂತ ಹೇಳಿ. ಹಾಗೆ ಇದನ್ನು ಕಡಿಮೆ ದಿನಗಳವರೆಗೂ, ಕಡಿಮೆ ಸಮಯದವರೆಗೂ ಕೂಡ ಅದನ್ನು ಸಂಗ್ರಹಿಸಿಡುವಂತಹ ಸಾಮರ್ಥ್ಯ ಈ ಹಣ್ಣಲ್ಲಿ ಇದೆ. ಸೊ ಹಾಗಾಗಿ ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಇದಕ್ಕೆ ಆದಂತಹ ಒಂದು ಬೆಲೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು ಇಲ್ಲ. ಇನ್ನೊಂದು ಪ್ರಮುಖ ಅಂಶ ಅಂತ ಬಂದರೆ ಬೇರೆ ಹಣ್ಣುಗಳು ತಿನ್ನಲು ಸಿಹಿಯಾಗಿರುತ್ತೆ, ಆದರೆ ಈ ಗೇರು ಹಣ್ಣು ತಿಂದಾಗ ನಮಗೆ ಒಂದು ಒಗರುವಿಕೆಯ ಸಂವೇದನೆ ಉಂಟಾಗುತ್ತೆ. ಹಾಗಾಗಿ ಜನಗಳು ಇದನ್ನು ಪ್ರಿಫರ್ ಮಾಡೋದಿಲ್ಲ. ಹೌದು, ತುಂಬ ಆಕರ್ಷಣೆಯಿಂದ ಹೊಂದಿರುವಂತಹ ಹಣ್ಣು ಈ ಗೇರು ಹಣ್ಣು. ಈ ಗೇರು ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಏನೇನು? ಹೌದು, ನೋಡಲು ಆಕರ್ಷಕ ಅಷ್ಟೇ ಅಲ್ಲ, ಗೇರು ಹಣ್ಣಿನಲ್ಲಿರುವಂತಹ ಕೆಲವೊಂದು ಭೌತಿಕ ಮತ್ತು ರಾಸಾಯನಿಕ ಅಂಶಗಳೇನಿದೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಪೂರಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣು ಹೇರಳವಾದಂತಹ ವಿಟಮಿನ್ಗಳು ಮತ್ತು ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಖನಿಜಾಂಶಗಳಿಂದ ಕೂಡಿದೆ. ಹೇಗೆ ಅಂತಂದರೆ, ಇದರಲ್ಲಿ ಒಂದು ಬಂದು ಜ್ಯೂಸ್ನ ಅಂಶ, ಇನ್ನು ಅದರಲ್ಲಿರುವಂತಹ ಜ್ಯೂಸ್ನ ತೆಗೆದ ನಂತರ ಉಳಿಯುವಂಥದ್ದು ಪೋಮೇಸ್, ಹಿಂಡಿ ಅಂತ ಹೇಳ್ತೀವಿ, ಎರಡು ಅಂಶಗಳನ್ನು ನೋಡ್ಬೋದು. ಇನ್ನು ಗೇರು ಹಣ್ಣಿನ ಜ್ಯೂಸಲ್ಲಿ ನೋಡಿದರೆ ಫ್ರುಕ್ಟೋಸ್, ಗ್ಲೂಕೋಸ್, ಸುಕ್ರೋಸ್ಗಳಂತಹ ಪ್ರಮುಖವಾದ ಸಕ್ಕರೆ ಅಂಶಗಳನ್ನು ನಾವು ಕಾಣಸಿಗುತ್ತೆ. ಅದಷ್ಟೇ ಅಲ್ದಿರ, ಇನ್ನು ಪೋಮೇಸ್ ಅಂತ ನೋಡಿದರೆ ಅದರಲ್ಲಿ ಪ್ರೋಟೀನ್, ಪೆಕ್ಟಿನ್, ಹೆಮಿಸೆಲ್ಯುಲೋಸ್ ಮತ್ತು ಡೈಟರಿ ಫೈಬರ್ ಅಂದರೆ ನಾರಿನಂಶದಿಂದ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣಿನ ಪಲ್ಪ್, ಒಂದು 100 ಗೇರು ಹಣ್ಣಿನ ಪಲ್ಪನ್ನು ತಗೊಂಡ್ರೆ ಅದರಲ್ಲಿ ನಮಗೆ 200-300 mg ಅಷ್ಟು ವಿಟಮಿನ್ ಸಿ ಅಂಶವನ್ನು ಸಿಗುತ್ತೆ. ಇದು ಈಗ ಸಾಮಾನ್ಯವಾಗಿ ವಿಟಮಿನ್ ಸಿ ಹೆಚ್ಚಾಗಿರೋ ಹಣ್ಣುಗಳು ಅಂತ ಬಂದರೆ ಕಿತ್ತಳೆ ಗ್ರೂಪಿಗೆ ಸೇರಿದಂಥ ಹಣ್ಣುಗಳು, ನಿಂಬೆ ಹಣ್ಣಾಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಆರೆಂಜಸ್ ಅಂದರೆ ಬೇರೆ ಹಣ್ಣುಗಳು ವಿಟಮಿನ್ ಸಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಆದರೆ ಇದು ಆ ಹಣ್ಣುಗಳಿಗಿಂತ 3 ಜಾಸ್ತಿ ಇದೆ. ಮತ್ತು ಪೈನಾಪಲ್ ಅಂದರೆ ಅನಾನಸ್ ಅಂತ ಏನು ಹೇಳ್ತೀವಿ, ಆ ಹಣ್ಣಿಗಿಂತ ವಿಟಮಿನ್ ಸಿ ಅಂಶ 10 ಜಾಸ್ತಿ ಇದೆ. ಸೊ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರಮುಖ ವಿಟಮಿನ್ಗಳ ಅಷ್ಟೇ ಅಲ್ಲ, ಬೇರೆ ಅಂಶಗಳು ಮತ್ತು ಫೀನಾಲ್ಸ್ ಆಗಿರ್ಬೋದು, ಟ್ಯಾನಿನ್ಸ್ ಆಗಿರ್ಬೋದು, ಫ್ಲೇವನಾಟ್ಸ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಈ ಅಂಶಗಳಿಂದಲೂ ಕೂಡ ಇದು ಪೂರಕವಾಗಿದೆ. ಇಷ್ಟೆಲ್ಲ ಪೋಷಕಾಂಶಗಳು ಇದ್ದರೂ ಕೂಡ ಬಹುಶಃ ಗೇರು ಹಣ್ಣು ಮೂಲೆ ಗುಂಪಾಗಿದೆ ಅಂತ ಹೇಳೋದು ತುಂಬ ವಿಷಾದದ ಸಂಗತಿ. ಈಗ ಗೇರು ಹಣ್ಣಿನಲ್ಲಿರುವಂತಹ ಔಷಧೀಯ ಗುಣಗಳು ಯಾವುದೆಲ್ಲ ಅಂತ ತಿಳಿಸ್ಕೊಡ್ಬಹುದಾ? ಹೌದು ಮ್ಯಾಮ್, ಇಲ್ಲಿವರೆಗೂ ಗೇರು ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳೇನೇನು, ಖನಿಜಾಂಶಗಳೇನೇನು ಅಂತ ನಾನು ಅದನ್ನು ತಿಳಿಸ್ದೆ. ಅದು ಹೇಗೆ ದೇಹಕ್ಕೆ ಅಥವಾ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ನೋಡಿದ್ರೆ, ಈ ಗೇರು ಮರನ ದಕ್ಷಿಣ ಅಮೆರಿಕಾದಲ್ಲಿ ಒಂದು ಔಷಧೀಯ ಮರಗಳ ಗುಂಪಿಗೆನೇ ಸೇರಿಸ್ತಾರೆ. ಯಾಕೆಪ್ಪ ಅಂತಂದರೆ ಇದರಲ್ಲಿರುವಂತಹ ಔಷಧೀಯ ಗುಣಗಳಿಂದಾಗಿ. ಒಂದು, ಈ ತಾಜಾ ಗೇರು ಹಣ್ಣಿನ ಜ್ಯೂಸ್ನ ಸೇವನೆ ಮಾಡೋದ್ರಿಂದ ನಮಗೆ ಈ ಗಂಟಲು ಕೆರೆತ, ಮೂಳೆ ಸವೆತಗಳಿಗೆ ಒಳ್ಳೆಯ ಔಷಧಿಯಾಗಿದೆ. ಇನ್ನು ಬಟ್ಟಿ ಇಳಿಸಿದ ಗೇರು ಹಣ್ಣಿನ ರಸವನ್ನು ಸೇವಿಸೋದ್ರಿಂದ ಸಂಧಿವಾತ, ನರ ಸಂಬಂಧಿ ವ್ಯಾಧಿಗಳಿಗೆ ಪರಿಹಾರವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣು ಉತ್ತಮ ಕ್ಯಾಲರಿಯಿಂದ ಕೂಡಿರೋದ್ರಿಂದ ಇದರ ನಿಯಮಿತ ಸೇವನೆ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ತಂದುಕೊಡುತ್ತೆ. ಇನ್ನು ಗೇರು ಹಣ್ಣಿನಲ್ಲಿರುವ ಫ್ರಕ್ಟೋಸ್ ಇನ್ಸುಲಿನನ್ನು ನಿಯಂತ್ರಿಸಿ ದೇಹಕ್ಕೆ ಬೇಕಾಗಿರುವಂತಹ ಸಕ್ಕರೆ ಅಂಶವನ್ನು ಸ್ಥಿರವಾಗಿಡುತ್ತೆ ಮತ್ತು ರಕ್ತನಾಳಗಳಿಗೆ ಬೇಕಾಗಿರುವಂತಹ ತಾಮ್ರದ ಅಂಶ ಕೂಡ ಇದರಲ್ಲಿ ಹಾಗೂ ಕ್ಯಾಲ್ಶಿಯಂ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ದೇಹದ ಮೂಳೆ ಸವೆತ, ಸಂಧಿವಾತಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಕೂಡ ಗೇರು ಬಹಳಷ್ಟು ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣಿನ ಜ್ಯೂಸ್ ಮತ್ತು ಹುದುಗಿಸಿದ ಔಷಧಿ ಇವೆರಡೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹಲವಾರು ಅಂಶಗಳನ್ನು ಇದು ಹೊಂದಿಟ್ಕೊಂಡಿರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ. ಇನ್ನು ಗೇರು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುತ್ತೆ. ಅಷ್ಟೇ ಅಲ್ಲ, ಹಲ್ಲಿನ ದವಡೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಸದೃಢವಾಗಿಟ್ಟುಕೊಳ್ಳಲು ಇದು ಬಹಳಷ್ಟು ಉಪಯೋಗಕಾರಿಯಾಗಿದೆ. ಇನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ವರದಿ ಪ್ರಕಾರ ಪ್ರತಿಯೊಬ್ಬ ಭಾರತೀಯರಿಗೆ ಪ್ರತಿದಿನ ಸುಮಾರು 40-80 mg ವಿಟಮಿನ್ ಸಿ ಅಂಶ ಬೇಕಾಗಿರುತ್ತೆ. ಹಾಗಾಗಿ ನಾವು ಒಂದು 100 ml ಗೇರು ಹಣ್ಣಿನ ಜ್ಯೂಸ್ನ ಸೇವನೆ ಮಾಡೋದು ಈ ಅಗತ್ಯತೆಯನ್ನು ನಾವು ಪೂರೈಸ್ಕೋಬೋದು. ಕೇವಲ 100 ml ಗೇರು ಹಣ್ಣಿನ ಜ್ಯೂಸ್ ನಮ್ಮ ಪ್ರತಿನಿತ್ಯ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ ಸಿ ಅಂಶವನ್ನು ಪೂರೈಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಈಗಿನ ಕಾಲದಲ್ಲಿ ಎಲ್ಲರೂ ಒಬೇಸ್ ಆಗಿರೋದ್ರಿಂದ ತೂಕ ಇಳಿಸ್ಕೋಬೇಕು ಅಂತ ಜಿಮ್ಮು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ. ಆದರೆ ಗೇರು ಹಣ್ಣು ಈ ತೂಕ ಇಳಿಸ್ಕೋಬೇಕು ಅಂತಿರುವ ವರ್ಗಗಳಿಗೆ ಬಹಳಷ್ಟು ಪೂರಕವಾಗಿದೆ. ಯಾಕಂದರೆ ಇದರಲ್ಲಿರುವಂತಹ ನಾರಿನಂಶ ತೂಕ ಇಳಿಸಿಕೊಳ್ಳೋರಿಗೂ ಕೂಡ ಬಹಳಷ್ಟು ಉಪಯೋಗಕರವಾಗಿದೆ ಅಂತಲೇ ಹೇಳ್ಬೋದು. ಈ ಗೇರು ಹಣ್ಣನ್ನು ತಿಂದಾಗ ಒಂದು ದುರ್ಗಂಧ ಬರುತ್ತೆ ಅನ್ನೋ ಕಾರಣಕ್ಕಾಗಿಯೇ ಬಹುಶಃ ಕೆಲವರು ಈ ಹಣ್ಣಿನಿಂದ ದೂರ ಇರ್ತಾರೆ ಅಂತ ಹೇಳಬಹುದು. ಇದೀಗ ಗೇರು ಹಣ್ಣು ಅಥವಾ ಅದರ ಜ್ಯೂಸ್ ಇದನ್ನು ಸಂರಕ್ಷಿಸುವ ವಿಧಾನಗಳು ಯಾವುದು? ಹೌದು, ಈಗ ಗೇರು ಹಣ್ಣು ಮೊದಲೇ ಹೇಳಿದಾಗೆ ಹೈಲಿ ಪೆರಿಷಬಲ್. ಹಾಗೆ ನಾವು ಅದನ್ನು ಕೊಯ್ಲು ಮಾಡಿದ ನಂತರ ಅಥವಾ ಆಯ್ದು ತಂದ ನಂತರ ಬಹಳಷ್ಟು ದಿನಗಳ ಕಾಲ ಅದನ್ನು ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯವಾಗಿ ಗೇರು ಹಣ್ಣನ್ನು ತಂದರೆ ಸುಮಾರು 1 ದಿನಗಳ ಕಾಲ ನಾವು ಅದನ್ನು ರೂಮ್ ಟೆಂಪರೇಚರಲ್ಲಿ ಇಡ್ಬೋದು. ಹೀಗೆ ಬೇರೆ ಹಣ್ಣುಗಳಲ್ಲಿ ಹೇಗೆ ಕೆಲವೊಂದು ಸಂರಕ್ಷಣೆಯ ವಿಧಾನಗಳಿದೆ, ಸಂಸ್ಕರಿಸುವಂತಹ ವಿಧಾನಗಳಿದೆ, ಅವು ಗೇರು ಹಣ್ಣಿನಲ್ಲಿ ಕೂಡ ನಾವು ಅಳವಡಿಸ್ಕೊಳ್ಬೋದು. ಮೊದಲನೇದಾಗಿ ಈ ಶೀತಲೀಕರಣ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಸಂಗ್ರಹಿಸಿಡೋದು ಅಂತ ಹೇಳ್ತಾರೆ. ಅಂದರೆ ಶೀತಲೀಕರಣದ ವ್ಯವಸ್ಥೆ ಅಂತ ಬಂದರೆ ಸುಮಾರು 1-5 degrees ತಾಪಮಾನ ಮತ್ತು 85-90% ಆರ್ದ್ರತೆಯಲ್ಲಿ ಸುಮಾರು 25 ದಿನಗಳ ಕಾಲ ಸಂಗ್ರಹಿಸಿಡ್ಬೋದು. ಇನ್ನು ರಾಸಾಯನಿಕಗಳು ಅಂತ ಬಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಮೆಟಾಬೈಸಲ್ಫೇಟ್, ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್, ಸಿಟ್ರಿಕ್ ಆಮ್ಲ, ಸೋರ್ಬೇಟ್, ಬೆಂಜೋವಿಕ್ ಆ್ಯಸಿಡ್ಗಳು, ಈ ಥರ ಹಲವಾರು ರಾಸಾಯನಿಕಗಳನ್ನು ಕೂಡ ಬಳಸಿ ಕೂಡ ನಾವು ಗೇರು ಹಣ್ಣು ಅಥವಾ ಗೇರು ಹಣ್ಣಿನ ಜ್ಯೂಸನ್ನು ಸಂರಕ್ಷಣೆ ಮಾಡಿ ಇಡ್ಬೋದು. ಇನ್ನು ಗೇರು ಹಣ್ಣಿನಲ್ಲಿ ಕೆಲವೊಂದು ಆಸ್ಮೋಲೈಟ್ಸ್ಗಳನ್ನು ಉಪಯೋಗಿಸಿ ಕೂಡ ಸಂರಕ್ಷಿಸ್ಬೋದು. ಹೇಗೆ ಅಂತಂದರೆ, ಈ ಗೇರು ಹಣ್ಣುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಸುಮಾರು 40-60 degrees ಬ್ರಿಕ್ಸ್ ಇರುವಂತಹ ಸಕ್ಕರೆ ಪಾಕದಲ್ಲಿ ಹಾಕಿ 30-45 degrees ತಾಪಮಾನ ಇರಬೇಕು. 2-4 hours ಅದನ್ನು ಮುಳುಗಿಸಿ ಆಮೇಲೆ ನಂತರ ಒಣಗಿಸಿ ಅದನ್ನು ಶೇಖರಿಸಿಡ್ಬೋದು. ಇನ್ನೊಂದು, ಶಾಖದ ಮೂಲಕ ಕೂಡ ಅದನ್ನು ಸಂರಕ್ಷಣೆ ಮಾಡ್ಬೋದು. ಹೇಗೆ ಅಂದರೆ, ಈ ವಿಧಾನದಲ್ಲಿ ಯಾವುದೇ ಹಣ್ಣಿನ ಜ್ಯೂಸ್ ಅಥವಾ ತಿರುಳನ್ನು ಸಂರಕ್ಷಣೆಗೆ ಬಳಸ್ಬೋದು. ಇದರಲ್ಲಿ ದ್ರವ ಅಥವಾ ಅರೆ ಘನ ದ್ರವದ ರೂಪದಲ್ಲಿರುವಂತಹ ಹಣ್ಣಿನ ಜ್ಯೂಸ್ ಅಥವಾ ತಿರುಳನ್ನು ಶಾಖದ ಮೂಲಕ 1 hour ಬಿಸಿ ಮಾಡಿ ಆ ನಂತರ ಗಾಜು ಅಥವಾ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಿ ಇದನ್ನು ಸಂರಕ್ಷಣೆ ಮಾಡಿ ಇಡ್ಬೋದು. ಇನ್ನು ಹೆಚ್ಚಿನ ಒತ್ತಡದಲ್ಲಿ ಗೇರು ಹಣ್ಣಿನ ಸಂಸ್ಕರಿಸುವಿಕೆ, ಇದೆಲ್ಲ ಆಧುನಿಕ ವಿಧಾನಗಳು. ಒಂದು, ಹೆಚ್ಚಿನ ಒತ್ತಡದಲ್ಲಿ ಗೇರು ಹಣ್ಣಿನ ಸಂಸ್ಕರಿಸುವಿಕೆ, ಇನ್ನೊಂದು ವಿಕಿರಣಗಳ ಮೂಲಕ ಗೇರು ಹಣ್ಣನ್ನು ಸಂಸ್ಕರಣೆ ಮಾಡಿ ಇಡ್ಬೋದು. ಸಾಮಾನ್ಯವಾಗಿ ಪೂರ್ತಿಯಾಗಿ ಹಣ್ಣಾಗದೇ ಇರುವಂತಹ ಗೇರು ಹಣ್ಣನ್ನು ತಿನ್ನೋದ್ರಿಂದ ಒಂದು ಒಗರು ರುಚಿ ಇರುತ್ತೆ ಅಥವಾ ನಮ್ಮ ಗಂಟಲು ತುರಿಕೆ ಆಗುತ್ತೆ. ಈ ರೀತಿಯ ಒಗರು ರುಚಿಯನ್ನು ಹೇಗೆ ಕಡಿಮೆ ಮಾಡಬಹುದು, ಇದಕ್ಕೆ ಯಾವುದಾದರೂ ವಿಧಾನಗಳು ಇದೆಯಾ? ಗೇರು ಹಣ್ಣಿಗೆ ನೀವು ಹೇಳಿದಾಗೆ ಒಂದು ಒಳ್ಳೆ ಬೆಲೆ, ಅಥವಾ ಈಗ ಬೇರೆ ಹಣ್ಣುಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ತೀವಿ, ಅದಕ್ಕೆ ಆದಂತಹ ಒಂದು ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಅಂದರೆ ಒಂದು ಸಮೂಹ ಇರುತ್ತೆ, ಒಂದು ಮಾವಿನ ಹಣ್ಣುಗಳನ್ನು ತಗೊಳ್ಳೋಕ್ಕಿರ್ಬೋದು, ಬಾಳೆಹಣ್ಣುಗಳನ್ನು ತಗೊಳ್ಳೋಕ್ಕಿರ್ಬೋದು, ಬೇರೆ ಯಾವುದೇ ಹಣ್ಣನ್ನು ಎಲ್ಲರೂ ಅದಕ್ಕೆ ಆದಂಥ ಒಂದು ಬೇಡಿಕೆ ಇದೆ, ಮಾರುಕಟ್ಟೆ ಇದೆ, ಒಂದು ಬೆಲೆ ಇದೆ. ಗೇರು ಹಣ್ಣಿಗೆ ಯಾಕಿಲ್ಲ ಅಂತಂದರೆ ಒಂದು ಬಂದು ಗಂಟಲು ಕೆರೆತದಂತ ಆಗುವಂತಹ ಸಂವೇದನೆ ಆಗಿರ್ಬೋದು, ಮತ್ತು ಇದು ಹೈಲಿ ಪೆರಿಷಬಲ್, ಜಾಸ್ತಿ ದಿನಗಳ ಇದನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಸೊ ಈ ಒಗರು ರುಚಿ ಅನ್ನು ತೆಗೆಯಲಿಕ್ಕೆ ಏನೇನು ಮಾಡ್ಬೋದು ಅಂತ ಬಂದರೆ, ಒಂದು ಜೈವಿಕ ಉತ್ಪನ್ನಗಳನ್ನು ಬಳಸಿ ನಾವು ಒಗರು ರುಚಿಯನ್ನು ತೆಗಿಬೋದು. ಜೈವಿಕ ಅಂದರೆ ಪರಿಸರದಲ್ಲಿ ನಮಗೆ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿ, ಅದು ಕಡಿಮೆ ವೆಚ್ಚದ್ದಾಗಿರುತ್ತೆ, ಸುರಕ್ಷಿತವಾಗಿ ಕೂಡ ಇರುತ್ತೆ. ಒಂದು ಮರಗೆಣಸಿನ ಗಂಜಿಯನ್ನು ನಾವು ಬಳಸೋದ್ರಿಂದ 39% ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡಬಹುದು. ಈ ಒಗರು ರುಚಿಗೆ ಪ್ರಮುಖ ಕಾರಣ ಅಂತ ಬಂದರೆ ಟ್ಯಾನಿನ್ ಅನ್ನುವಂತಹ ಅಂಶ. ಸೊ ಈ ಮೆಥಡಿಂದ, ಈ ವಿಧಾನದಿಂದ 39% ಟ್ಯಾನಿನನ್ನು ಬೇರ್ಪಡಿಸ್ಬೋದು. ಇನ್ನು ಬಂದರೆ ರಾಸಾಯನಿಕಗಳನ್ನು ಕೂಡ ಬಳಸಿ ಕೂಡ ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡ್ಬೋದು. ಪ್ರಮುಖವಾಗಿ ರಾಸಾಯನಿಕ ಯಾವುದನ್ನು ಉಪಯೋಗಿಸ್ತೀವಿ ಅಂತ ಬಂದರೆ ಪಾಲಿವಿನೈಲ್ ಪೈರೋಲಿಡಿನ್ ಅಂತ ಹೇಳಿ ಸಾಮಾನ್ಯವಾಗಿ ಬಳಸುವಂತಹ ರಾಸಾಯನಿಕವಾಗಿದೆ. ಇದು 34-35% ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡುತ್ತೆ. ಆದರೆ ಇದು ದುಬಾರಿ ಹಾಗೂ ಮಾರುಕಟ್ಟೆಯಲ್ಲಿ ಯಾವಾಗಲೂ ಸಹ ಲಭ್ಯ ಇರೋದ್ರಿಲ್ಲ, ಹಾಗಾಗಿ ಇದನ್ನು ನೋಡಿಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಸಿಂಪಲ್ ಸುಲಭವಾದ ವಿಧಾನ ಅಂತ ಬಂದರೆ ನೀರಿನ ಹಬೆ ಮಾಡೋದ್ರಿಂದ, ಮತ್ತು ಜ್ಯೂಸಿಗೆ ಬ್ಲ್ಯಾಂಚಿಂಗ್ ಮಾಡೋದ್ರಿಂದ ನಾವು ಅದರಲ್ಲಿರುವಂತಹ ಟ್ಯಾನಿನನ್ನು ಕಡಿಮೆ ಮಾಡ್ಬೋದು. ಹೀಗೆ ಕೆಲವೊಂದು ಸಿಂಪಲ್ ವಿಧಾನಗಳು ಇದೆ, ಸುಲಭವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ವಿಧಾನಗಳು ಇದೆ, ಹಾಗೂ ರಾಸಾಯನಿಕ ವಿಧಾನಗಳಿಂದಲೂ ಕೂಡ ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡ್ಬೋದು. ಗೇರು ಹಣ್ಣು ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಹಣ್ಣು, ಇಲ್ಲದಿದ್ರೆ ಅದರ ಗೇರು ಬೀಜ ಅಲ್ವಾ. ಇದಲ್ಲದೆ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ತಾವು ವಿವರಿಸ್ತೀರಾ? ಹೌದು, ನೀವು ಹೇಳಿದಾಗೆ ಗೇರು ಹಣ್ಣು, ಗೇರು ಬೆಳೆ ಅಂತ ಬಂದರೆ ಮೊದಲನೇದಾಗಿ ಗೇರು ಬೀಜ, ಗೋಡಂಬಿ ಏನು ಸಿಗುತ್ತೆ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಈಗಿನ ಕಾಲದಲ್ಲಿ ಇಲ್ಲ, ಮೊದಲಿಂದಲೂ ಅದೊಂದು ಅರಿವು ಜನರಲ್ಲಿ ಹಾಗೆ ಇದೆ. ಗೇರು ಬೀಜನ ತೆಗೆದಾಯಿತು, ಗೇರು ಹಣ್ಣನ್ನು ಹಾಗೆ ತೋಟದಲ್ಲಿ ಬಿಸಾಕಿ ಆಯಿತು. ಆದರೆ ಬಿಸಾಕಿದಂತಹ ಗೇರು ಹಣ್ಣುಗಳು ಸಹ ಅದು ತ್ಯಾಜ್ಯ ಅಷ್ಟೇ ಅಲ್ಲ, ಏನು ಮಾಡುತ್ತೆ ಅಂದರೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಜೊತೆ ಅದು ಬೆರೆತು ಕೊಳೆತು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಮೊದಲನೇದಾಗಿ ನಾನು ಅಲ್ಲಿಂದ ಉಪಯೋಗಗಳು ಏನೇನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕೃಷಿಯಲ್ಲಿ ಕಾಂಪೋಸ್ಟ್ ತಯಾರಿಕೆಯಲ್ಲಿ ನಾವು ಈ ಗೇರು ಹಣ್ಣನ್ನು ಸಾಮಾನ್ಯವಾಗಿ ಬಳಸ್ಬೋದು. ಹೇಗೆ, ನಾನು ಮೊದಲೇ ಹೇಳಿದಾಗೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಜೊತೆ ಸೇರಿ ಇದು ಸಾವಯವ ಗೊಬ್ಬರದ ರೀತಿ ಅದು ಮಣ್ಣನ್ನು ಪರಿವರ್ತಿಸುತ್ತೆ. ಇನ್ನು ವಾಣಿಜ್ಯ ಉತ್ಪನ್ನಗಳು ಅಂತ ಬಂದರೆ, ಈಗ ಬೇರೆ ಮಾರುಕಟ್ಟೆಯಲ್ಲಿ ಸಿಗುವ ಹಣ್ಣುಗಳನ್ನು ಹೇಗೆ ತಯಾರಿ ಮಾಡ್ತಾರೆ, ಪಾನೀಯಗಳಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಸ್ಕ್ವಾಷ್ ಆಗಿರ್ಬೋದು, ಜ್ಯಾಮ್, ಜೆಲ್ಲಿ, ಹಾಗೆ ನಮ್ಮ ಗೇರು ಹಣ್ಣಿನಿಂದಲೂ ಕೂಡ ನಾವು ಹಲವಾರು ರೀತಿಯ ಪದಾರ್ಥಗಳನ್ನು, ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ತಯಾರಿಸ್ಬೋದು. ಮೊದಲನೇದಾಗಿ ಬಂದರೆ ಗೇರು ಹಣ್ಣಿನ ಜ್ಯೂಸ್, ಹೇಗೆ ಬೇರೆ ಹಣ್ಣಿನ ಜ್ಯೂಸ್ಗಳಿರುತ್ತೋ ಅದೇ ವಿಧಾನದಲ್ಲಿ ನಾವು ಗೇರು ಹಣ್ಣಿನ ಜ್ಯೂಸನ್ನು ತಯಾರಿಸ್ಬೋದು. ಆದರೆ ಇದರಲ್ಲಿ ಒಂದು ಪ್ರಮುಖ ಅಂಶ ನಾವು ಏನು ಮನನ ಮಾಡ್ಕೋಬೇಕು ಅಂದರೆ, ಒಂದು ಕೆಲವೊಂದು ನಾನು ಹೇಳಿದ ವಿಧಾನಗಳು, ಜೈವಿಕ ವಿಧಾನ ಆಗಿರ್ಬೋದು ಅಥವಾ ರಾಸಾಯನಿಕ ವಿಧಾನಗಳಿಂದ ಅದರಲ್ಲಿರುವಂತಹ ಟ್ಯಾನಿನನ್ನು ಕಡಿಮೆ ಮಾಡ್ಕೋಬೇಕು. ಆವಾಗ ನಾವು ಇದನ್ನು ತಂಪು ಪಾನೀಯದಂತೆ ಸೇವಿಸ್ಬೋದು. ಅದನ್ನು ಬಿಟ್ಟು ಗೇರು ಹಣ್ಣಿನ ಸ್ಕ್ವಾಷ್ ಅದನ್ನು ತಯಾರಿಸ್ಬೋದು, ಮತ್ತು ಗೇರು ಹಣ್ಣಿನ ಸಿರಪ್ ಅಂತ ಹೇಳಿ ಅದನ್ನು ತಯಾರಿಸ್ಬೋದು. ಇದರಲ್ಲೂ ಅಷ್ಟೇ, ಶೋಧಿಸಿಟ್ಟಂತಹ ಜ್ಯೂಸ್ಗೆ ಪ್ರತಿ ಲೀಟರ್ಗೆ 1-2 kg ಸಕ್ಕರೆಯನ್ನು ಸೇರಿಸಿ ಬಿಸಿ ಮಾಡಿ ಇದನ್ನು ಸಿರಪ್ ಆಗುವವರೆಗೂ ಕುದಿಸಿ ಇಟ್ಕೊತಾರೆ. ಇದಕ್ಕೆ ನಾವು ಪ್ರಿಸರ್ವೇಟಿವ್ ಅಂದರೆ ಸ್ವಲ್ಪ ದಿನಗಳ ಕಾಲ ಸಂರಕ್ಷಿಸಿಡಬೇಕು ಅಂತ ಬಂದರೆ ಸಿಟ್ರಿಕ್ ಆಮ್ಲವನ್ನು ಕೂಡ ನಾವು ಇದರಲ್ಲಿ ಬಳಸ್ಬೋದು. ಅದನ್ನು ಬಿಟ್ಟು ಕೆಲವೊಂದಷ್ಟು ಪಾನೀಯಗಳು, ಹೇಗೆ ಪೂರೈಕೆಗೆ ಸಿದ್ಧವಾಗಿರುವಂತಹ ಪಾನೀಯಗಳು ಅಂತ ಹೇಳ್ತೀವಿ, ರೆಡಿ ಟು ಸರ್ವ್ ಬೇವರೇಜಸ್ ಅಂತ ಹೇಳಿ, ಅಂತಹ ಪಾನೀಯಗಳನ್ನು ಕೂಡ ನಾವು ಗೇರು ಹಣ್ಣಿನಿಂದ ತಯಾರಿ ಮಾಡ್ಬೋದು. ಇನ್ನು ಗೇರು ಹಣ್ಣು ಸಿಗುವಂತಹ ಸಮಯದಲ್ಲಿ ಹಲವಾರು ಹಣ್ಣುಗಳು ಸಿಗುವಂತಹ ಸಮಯ ಕೂಡ ಆಗಿರುತ್ತೆ. ಉದಾಹರಣೆಗೆ ನಮ್ಮ ಮಾವಿನ ಹಣ್ಣಾಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಅಥವಾ ನಮ್ಮ ಹಲಸಾಗಿರ್ಬೋದು, ಅಂಥ ಹಣ್ಣುಗಳನ್ನು ಮಿಶ್ರಣ ಮಾಡಿ ಕೂಡ ನಾವು ಜ್ಯಾಮ್ನ ತಯಾರಿಸ್ಬೋದು. ಇನ್ನು ಬೇರೆ ಹಣ್ಣುಗಳಿಂದ ಉಪ್ಪಿನಕಾಯಿ ಕೂಡ ತಯಾರಿಸ್ತಾರೆ, ಹಾಗೆ ನಾವು ಗೇರು ಹಣ್ಣಿನಿಂದಲೂ ಕೂಡ ಉಪ್ಪಿನಕಾಯಿ ಕೂಡ ತಯಾರಿಸ್ಬೋದು. ಇದಕ್ಕೆ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅದೇ ಮೆಥಡಾಲಜಿ, ಅದೇ ವಿಧಾನದಿಂದ ಉಪ್ಪಿನಕಾಯಿಯನ್ನು ಕೂಡ ನಾವು ತಯಾರಿಸ್ಬೋದು. ಇನ್ನು ಗೇರು ಹಣ್ಣು ನಮಗೆ ನಿಮಗೆ ಎಲ್ಲ ತಿಳಿದಿರುವಂತೆ ಬಹಳಷ್ಟು ಫೇಮಸ್ ಆಗಿರುವಂಥ ಪ್ರಸಿದ್ಧಿಯಾಗಿರುವಂಥದ್ದು ಫೆನಿ ತಯಾರಿಕೆಯಲ್ಲಿ, ಮಾದಕ ಪಾನೀಯಗಳ ತಯಾರಿಕೆಯಲ್ಲಿ. ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಈ ಗೇರುಹಣ್ಣಿನ ಫೆನಿ ತಯಾರಿಕೆಯಲ್ಲಿ, ಗೇರುಹಣ್ಣಿನ ವೈನನ್ನು ತಯಾರಿಸೋದ್ರಲ್ಲಿ ಹಾಗೂ ಗೇರುಹಣ್ಣಿನ ವಿನೆಗರ್ ತಯಾರಿಕೆಯಲ್ಲಿ ಬಹಳಷ್ಟು ಪೂರಕವಾಗಿ ಇದು ರಿಯಾಕ್ಟ್ ಮಾಡುತ್ತೆ, ಅದರಲ್ಲಿ ಚೆನ್ನಾಗಿ ಬರುತ್ತೆ. ಇನ್ನು ಅದನ್ನು ಬಿಟ್ಟು ನೋಡಿದ್ರೆ ತ್ಯಾಜ್ಯ ಅಂತ ಏನು ಉಳಿಯುತ್ತೆ, ಆ ಗೇರುಹಣ್ಣಿನ ಪೊಮೇಸ್ ಅಂತ ಏನು ಹೇಳ್ತೀವಿ, ಸಿಪ್ಪೆ ಅಥವಾ ಹಿಂಡಿ, ಅದನ್ನು ಜಾನುವಾರು ಆಹಾರಗಳಾಗಿ ಕೂಡ ನಾವು ಅದನ್ನು ತಯಾರಿಸ್ಬೋದು. ಸೊ ಈ ಗೇರು ಹಣ್ಣಿನಲ್ಲಿ ಯಾವುದು ಕೂಡ ತ್ಯಾಜ್ಯ ಅಲ್ಲೇ ಅಲ್ಲ. ಸೊ ಇದರಲ್ಲಿ ಪ್ರತಿಯೊಂದು ಭಾಗವೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಗೇರು ಹಣ್ಣಿನ ಹಲ್ವಾ ಕೂಡ ತುಂಬ ರುಚಿಕರ ಆಗಿರುತ್ತೆ. ನಮ್ಮ ಗೋಧಿ ಹಲ್ವದ ಹಾಗೆಯೇ ನಾವು ಕೂಡ ಮಾಡಿದ್ದೇವೆ. ಮೇಡಮ್, ಈಗ ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿರುವಂತಹ ಮೌಲ್ಯವರ್ಧಿತ ಪದಾರ್ಥಗಳು ಯಾವುದೆಲ್ಲ, ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಹೌದು ಮೇಡಮ್, ನಮ್ಮ ಸಂಸ್ಥೆ ಬಂದು ಒಂದು ಗೋಡಂಬಿಯಲ್ಲಿ ಹಾಗೂ ಗೇರು ಹಣ್ಣಿನಲ್ಲಿ ಇರುವಂತಹ ಪ್ರಾಮುಖ್ಯತೆಯನ್ನು ರೈತ ಬಾಂಧವರಿಗೆ ತಿಳಿಸಿಕೊಡೋದ್ರಲ್ಲಿ ಬಹಳಷ್ಟು ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಗೇರು ಬೆಳೆಯಲ್ಲಿ. ಈಗ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದಂತಹ ಗೇರು ಹಣ್ಣಿನ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳು ಯಾವುವು ಅಂತ ನೋಡಿದ್ರೆ, ಒಂದು ಗೇರು ಹಣ್ಣಿನ ಜ್ಯಾಮ್. ಈ ಜ್ಯಾಮ್ ವಿಟಮಿನ್ ಸಿ ಮತ್ತು ಆ್ಯಂಟಿಆಕ್ಸಿಡೆಂಟ್ಗಳಿಂದ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈಗ ಗೇರು ಹಣ್ಣಿನ ಜ್ಯಾಮ್ ಅಥವಾ ಜೆಲ್ಲಿ ಯಾವುದೇ ಒಂದು ಪದಾರ್ಥವನ್ನು ತಯಾರಿಸಬೇಕಂದ್ರೆ ಪೆಕ್ಟಿನ್ ಅನ್ನುವಂಥ ಒಂದು ಅಂಶ ಬಹಳಷ್ಟು ಬೇಕಾಗಿರುತ್ತೆ. ಈಗ ನಾವು ಮಾರ್ಕೆಟಲ್ಲಿ ಬೇರೆ ಜ್ಯಾಮ್ ಅಥವಾ ಜೆಲ್ಲಿ ಏನು ನೋಡ್ತೀವಿ, ಅದರಲ್ಲಿ ರಾಸಾಯನಿಕವಾದಂತಹ ಪೆಕ್ಟಿನ್ ಅಂಶವನ್ನು ಬೆರೆಸಿ ಅಥವಾ ಜ್ಯಾಮ್ ಅಥವಾ ಜೆಲ್ಲಿ ತಯಾರಿಸುತ್ತಾರೆ. ಆದರೆ ಇದು ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಪದಾರ್ಥ. ಇದರಲ್ಲಿ ಜೈವಿಕವಾಗಿ ಅಂದರೆ ಬೇರೆ ಹಣ್ಣುಗಳಲ್ಲಿರುವಂತಹ ಪೆಕ್ಟಿನ್ ಅಂಶವನ್ನು ತೆಗೆದುಕೊಂಡು ನಾವು ಈ ಜ್ಯಾಮ್ ಮತ್ತು ಜೆಲ್ಲಿಯನ್ನು ತಯಾರಿಸಿದ್ದೇವೆ. ಸೊ ಇದು ಒಂದು ಯುನೀಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟು ಬಂದು ಕ್ಯಾಶ್ ಲೈಮ್ ಅಂತ ಹೇಳಿ, ಈ ಕ್ಯಾಶ್ ಲೈಮ್ ಹೆಸರೇ ಹೇಳೋ ಹಾಗೆ ಇದರಲ್ಲಿ ಕ್ಯಾಶ್ಯೂ ಆ್ಯಪಲ್ ಅಂದರೆ ಗೇರು ಹಣ್ಣು ಕೂಡ ಇದೆ, ಲೈಮ್ ಅಂದರೆ ನಿಂಬೆ ಹಣ್ಣು ಕೂಡ ಇದೆ. ಇದೆರಡೂ ಕೂಡ ವಿಟಮಿನ್ ಸಿಯಿಂದ ಹೇರಳವಾಗಿದೆ. ಸೊ ಇದು ವಿಟಮಿನ್ ಸಿ ಎನ್ರಿಚ್ಡ್, ಹೀಗೆ ಈಗೆಲ್ಲ ಹೇಳ್ತೀವಲ್ಲ ಫೋರ್ಟಿಫೈಡ್ ಜ್ಯೂಸಸ್ ಅಂತ ಹೇಳಿ, ಇದು ಕೂಡ ಒಂದು ಪೂರೈಕೆಗೆ ಸಿದ್ಧವಾದಂಥ ರೆಡಿ ಟು ಸರ್ವ್ ಪಾನೀಯ ಆಗಿದೆ. ಇನ್ನು ಗೇರು ಜ್ಯೂಸನ್ನು ತೆಗೆದ ನಂತರ ಉಳಿಯುವಂತಹ ಸಿಪ್ಪೆ ಹಿಂಡಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಅದ ಸಿಪ್ಪೆನ ಒಣಗಿಸಿ ಹುಡಿ ಮಾಡಿ ಅದನ್ನು ನಾವು ಈ ಎಲ್ಲ ಜನಾಂಗದವರಿಗೂ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರಿಗೂ ಕೂಡ ಇಷ್ಟ ಆಗುವಂಥದ್ದು ಕುಕ್ಕೀಸ್ ಸ್ನ್ಯಾಕ್ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ನಾವು ಅದರಲ್ಲಿ ಬಳಸಿ ಅದನ್ನು ತಯಾರಿಸಿದ್ದೇವೆ, ಗೇರು ಹಣ್ಣಿನ ಸಿಪ್ಪೆಯ ಹುಡಿಯ ಕುಕ್ಕೀಸ್ ಅಂತ ಹೇಳಿ. ಇನ್ನು ಗೇರು ಹಣ್ಣಿನ ಫ್ರೂಟ್ ಬಾರ್, ಈಗ ನೀವು ನೋಡ್ಬೋದು ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಮಾಂಬಳ ಅಂತ ಏನು ತಯಾರಿ ಮಾಡ್ತಾರೆ, ಹಲಸಿನ ಹಣ್ಣಿಂದು, ಈಗ ಇಂತಹ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ. ಆದರೆ ಗೇರು ಹಣ್ಣಿನಿಂದನೂ ಕೂಡ ಅದನ್ನು ಮಾಡ್ಬೋದು ಅಂತಹ ನಮ್ಮ ಸಂಸ್ಥೆ ತಯಾರಿಸಿದೆ, ಅಭಿವೃದ್ಧಿಪಡಿಸಿದೆ. ಅದನ್ನು ಬಿಟ್ಟರೆ ಡಯಟ್ ಕ್ಯಾಶ್ಯೂ ಆ್ಯಪಲ್ ಮಫಿನ್ಸ್ ಅಂತ ಹೇಳಿ ಇತ್ತೀಚೆಗೆ ನಾವು ಡೆವಲಪ್ ಮಾಡಿದ್ದೀವಿ. ಇನ್ನು ಕ್ಯಾಶ್ಯೂ ಪ್ರಶ್, ನೀವು ಮಾರ್ಕೆಟಲ್ಲಿ ನೋಡೋದ್ರಾದರೆ ಚವನ್ ಪ್ರಶ್ ಅಂತ ಏನು ಸಿಗತ್ತೆ, ಅದೇ ರೀತಿ ನಾವು ಒಂದು ಇಮ್ಯುನಿಟಿ ಬೂಸ್ಟರ್ ಕ್ಯಾಶ್ಯೂ ಆ್ಯಪಲ್ ಅಂದರೆ ಗೇರು ಹಣ್ಣನ್ನು ಬಳಸಿ ಕ್ಯಾಶ್ಯೂ ಪ್ರಶ್ ಅಂತ ಹೇಳಿ ಡೆವಲಪ್ ಮಾಡಿದ್ದೇವೆ. ಇನ್ನೊಂದು ಸೈಡರ್, ಇದಂತೂ ನೋಡಿದರೆ ಇದರಲ್ಲಿ ಇದು ಕೂಡ ವಿಟಮಿನ್ ಸಿ ಎನ್ರಿಚ್ಡ್, ವಿಟಮಿನ್ ಸಿಯಿಂದ ಹೆಚ್ಚಾಗಿರುವಂತಹ ಒಂದು ರೆಡಿ ಟು ಸರ್ವ್ ಬೆವರೇಜ್ ಅಂತಲೇ ಹೇಳ್ಬೋದು. ಇಷ್ಟು ಪದಾರ್ಥಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ದೇವೆ. ಇನ್ನು ಈ ಪದಾರ್ಥಗಳಲ್ಲಿ ಆಸಕ್ತಿ ಇರುವಂಥವ್ರು ಏನು ಮಾಡಬೇಕು ಅಂದರೆ, ಮೊದಲಿಗೆ ನಮ್ಮ ತಂತ್ರಜ್ಞಾನಗಳನ್ನು ಖರೀದಿ ಮಾಡಬೇಕಾಗತ್ತೆ, ಪರ್ಚೇಸ್ ಮಾಡಬೇಕಾಗತ್ತೆ. ಒಂದು ನಾನ್ ಎಕ್ಸ್ಕ್ಲೂಸಿವ್ ಲೈಸೆನ್ಸಿಂಗ್ ಮಾಡಿಬಿಟ್ಟು ನಾವು ನಮ್ಮಲ್ಲಿ ತಯಾರಿಸಿದಂತಹ, ನಮ್ಮಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ನಾವು ಸೇಲ್ ಮಾಡ್ತೀವಿ. ಆನಂತರ ಅದಕ್ಕೆ ಆದಂತಹ ಒಂದು ಸೆಪ್ರೇಟ್ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಅವರಿಗೆ ಕೊಡ್ತೇವೆ. ಇಚ್ಛೆ ಇರೋರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು. ಸರಿ ಮೇಡಮ್, ಈಗ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಆಸಕ್ತಿ ಅಭ್ಯರ್ಥಿಗಳು ಇದ್ದಲ್ಲಿ ಅವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು, ಅದಕ್ಕಾಗಿ ತರಬೇತಿಯನ್ನು ಕೊಡ್ತೀರಿ ಅಂತೆಲ್ಲ ನೀವೀಗ ತಿಳಿಸಿದ್ದೀರಿ. ಹಾಗಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುಗರಿಗೆ ಬೇರೆ ಏನಾದರೂ ಮಾಹಿತಿಯನ್ನು ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಾ? ಹೌದು ಮೇಡಮ್, ಈಗ ಆಸಕ್ತಿ ಇರುವಂಥವರು ನಮ್ಮ ಸಂಸ್ಥೆಯ ವೆಬ್ಸೈಟ್ಗಳ ಮೂಲಕ ಅಥವಾ ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮಲ್ಲಿ ಈ ಪದಾರ್ಥ ಅಥವಾ ಈ ತಂತ್ರಜ್ಞಾನಗಳನ್ನು ಪಡೆದುಕೊಳ್ಬೇಕು ಅಂತ ಆಸಕ್ತಿ ಇರೋರು ಸಂಪರ್ಕಿಸ್ಬೋದು. ನಾವು ಅದಕ್ಕೆ ಒಂದು ನಿಯಮಿತ ಬೆಲೆಯನ್ನು ನಿರ್ಧರಿಸಿದ್ದೇವೆ, ಅದನ್ನು ಕೊಟ್ಟು ಪರ್ಚೇಸ್ ಅಂತ ಮಾಡಿ ನಾನ್ ಎಕ್ಸ್ಕ್ಲೂಸಿವ್ ಲೈಸೆನ್ಸಿಂಗ್ ಅಂತ ತಗೊಂಡು ಅವರೇ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೇವೆ. ಇದು ಬಹಳ ಕಡಿಮೆ ಬೆಲೆ ಉಳ್ಳದು, ಇಲ್ಲ ರೈತ ಬಾಂಧವರು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನು ಹೇಳ್ತೀವಿ, ವಿಮೆನ್ಸ್ ಗ್ರೂಪ್ ಅಂತ ಏನು ಹೇಳ್ತೀವಿ, ಅವರು ಅದನ್ನು ಪರ್ಚೇಸ್ ಮಾಡಿ ಈಗಿರೋದೇ ಸ್ಟಾರ್ಟಪ್ ಯುಗ, ತಮ್ಮದೇ ಆದಂಥ ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಇದು ಬಹಳ ಸಹಾಯಕವಾಗಿದೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ, ಮೌಲ್ಯವರ್ಧನೆ ಎಂಬುದು ಯಾವುದೇ ಬೆಳೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತಂದರೆ, ಹಾಗೆಯೇ ತ್ಯಾಜ್ಯವಾಗಿ ಹೋಗುವಂತಹ ಪದಾರ್ಥಗಳಿಂದ

ಬಿಡುವೆನೇನಯ್ಯಾ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಎತ್ತಿದರೇನು ಹಾರಗಾಲ ಹಾಕಿದರೇನು ಹಸ್ತವ ಮ್ಯಾಲಕ್ಕೆ ಎತ್ತಿದರೇನು ಹಾರಗಾಲ ಹಾಕಿದರೇನು ಧೃತ್ಯನು ನಿನ್ನವನು ನಾನು ಧೃತ್ಯನು ನಿನ್ನವನು ನಾನು ಹಸ್ತಿ ವರದನ ತೋರ ತನಕ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಕಟ್ಟಿದರೇನು ಹಲ್ಲು ಮುಡಿಯ ಕಟ್ಟಿದರೇನು ಗುಲ್ಲು ಮಾಡಿದ ರಂಜುವನಲ್ಲ ಹಲ್ಲು ಮುಡಿಯ ಕಟ್ಟಿದರೇನು ಗುಲ್ಲು ಮಾಡಿದ ರಂಜುವನಲ್ಲ ಹುಲ್ಲನಾಭಲ ಕುಮಿಲೋಲನ ಹುಲ್ಲನಾಭಲ ಕುಮಿಲೋಲನ ಇಲ್ಲಿಗೆ ತಂದು ತನಕ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಕರೆಸಿದರೆ ಅಂಜುವನಲ್ಲ ಟೊಂಕು ಮೋರೆ ಬಾಲವತಿದ್ದಿ ಹುಂಕರಿಸಿದರೆ ಅಂಜುವನಲ್ಲ ಕಿಂಕರನು ನಿನ್ನವನು ನಾನು ಕಿಂಕರನು ನಿನ್ನವನು ನಾನು ವೆಂಕಟ ವಿಠಲನ ತೋರ ತನಕ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆನೇನು ಹನುಮ ನಿನ್ನ ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ ದೃಢ ಭಕ್ತಿ ಸುಜ್ಞಾನವ ತಡ ಮಾಡದಲೆ ನೀ ಕೊಡುವ ತನಕ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ನಿನ್ನ ಬಿಡುವೆನೇನಯ್ಯಾ ಮುಂದೆ ಕೇಳಿ ಶಂಕರ್ ಶಾನುಭೋಗ್ ಅವರ ಧ್ವನಿಯಲ್ಲಿ ಬಸವಣ್ಣನವರ ವಚನ ಗಂಡನ ಮನೆ ವಾರ್ತೆಯ ನೀನ ಹೇಳುವೆನೋ ಅಂಗವಿದ್ಯೆಯನೊಲ್ಲ ಅಂಗವಿದ್ಯೆಯನೊಲ್ಲ ಕಣ್ಗಳೊಳಗಣ ಕಸವ ಕಳೆದಲ್ಲದೆ ನೋಡಲಿಯ ಕಣ್ಗಳೊಳಗಣ ಕಸವ ಕಳೆದಲ್ಲದೆ ನೋಡಲಿಯ ಕೈಯ ತೊಳೆದಲ್ಲದೆ ಮುಟ್ಟಲಿಯ ಕಾಲ ತೊಳೆದಲ್ಲದೆ ಹೊದ್ದಲಿಯ ಕೈಯ ತೊಳೆದಲ್ಲದೆ ಮುಟ್ಟಲಿಯ ಕಾಲ ತೊಳೆದಲ್ಲದೆ ಹೊದ್ದಲಿಯ ಇಂತೀ ಸರ್ವಾಂಗ ತಲೆ ತೊಳೆದ ಕಾರಣ ಇಂತೀ ಸರ್ವಾಂಗ ತಲೆ ತೊಳೆದ ಕಾರಣ ಕೂಡಲ ಸಂಗಮದ